ಕಾಂಚನ ನಿನ್ನೆ ಚೌಕೌ ಕಪ್ಪೆರ ನೀ ಕಾಚಂದನ ಉಸ್ಪೆರ ಇರಿಮಿರಿವಿನಾವೆ ಹೋ ಅಂಚರ ಹೂವ ಕೀಚೋನಿ ಬೆಟ್ಟರ ಮೃಂಗೋ ತಿನ ಬೆಂಡೆರ ಇರಿಜೂನಿ ಬಾಯಿ ಹೋ ಅಂಚರ ಆ ಚನ್ನ ಸುರ ಸೋವಾ ತುವ ಕಿಶಪುರ ನಿನ ಜಗ ಕುಸಾಯಿ ಹೋ ಅಂಚರ ನಾಟಕ ಹೂವ ಕೇಪರ ಸಿಚಕಿಯ ವಿನಿ ನ ಮಂಡೆರ ಉಸೇನಿ ಮಿರಿಫಿನಾವೆ Oh, mamãe.